ಭಗವಂತ ಕೂತಿದ್ದಾನೆ, ಅವನನ್ನು ಗಾಯತ್ರಿ ಮಾಡಿದ್ರು. ಸೋಸವು ಆದಿತ್ಯ ಎತ್ತದ ಅಜಾಯತ, ಹೊಟ್ಟೆ ಒಳಗಾಗ ಏನು ಹೊರಗೆ ಬಂತು ಅದೇ ಸೂಸು. ಸೋಸವು ಆದಿತ್ಯ, ಅದರಿಂದ ಏನು ತಮ್ ತಸ್ಮಾತ್ ತಮ್ ಜಾಯಮಾನ ಘೋಷಾ ಸೂಲಭ ತಮ್ ಜಾಯ ಆದಿತ್ಯ ತಮ್ ಜಾಯಮಾನ ಘೋಷಾ ಸೂಲಭ ಅನುಮೋದ ತಿಷ್ಠನ್ ಸರ್ವಾಣಿಜ ಭೂತಾದಿ ಸರ್ವೇಜ ಕಾಮಾ. ಆ ಮರಿ ಹುಟ್ಟುವಾಗ ಘೋಷಾ ಗುರುಕುಲವ ಅನುಮೋದ ತಿಷ್ಠನ್ ಗುರುಕುಲವ ಘೋಷ ದೊಡ್ಡನಾದಗಳು ಗುರು ಗುರು ಗುರು ಗುರು ಗುರು ಅನಾನುಗಲಾಗಿ ಗುರುರವ ಹರಿ ಮಹತ್ವದ ಹರಿ ದೊಡ್ಡ ದೊಡ್ಡ ಘೋಷಾ ನಾದಗಳು ಅದರ ಹಿಂದೆ ಬಂದವು. ಅಂದರೆ ಗಾಯತ್ರಿ ಬ್ರಹ್ಮಾದಿ ದೇವತೆಗಳು ಗಾಯತ್ರಿಯಿಂದ ಅದನ್ನು ಕೊಂಡಾಡಿದರು. ಸೂರ್ಯನನ್ನು ಸೃಷ್ಟಿ ಮಾಡಿ ಅದರಲ್ಲಿ ತಾನು ಕೂತು ಕೂತು ಬಿಟ್ಟಾಗ ಆ ಸೂರ್ಯ ಸೃಷ್ಟಿಯನ್ನ ಬ್ರಹ್ಮಾದಿ ದೇವತೆಗಳು ಬಹಳ ದೊಡ್ಡ ನಾದದಿಂದ ಉಪಾಸನೆ ಮಾಡಿದ್ರು. ಗಾಯತ್ರಿಯಾದಿ ಮಂತ್ರಗಳಿಂದ ಅನುಮೋದ ತಿಷ್ಠನ್ ಸರ್ವಾಣಿಜ ಭೂತಾನಿ ಬ್ರಹ್ಮಾದಿ ಸಮಸ್ತ ಜೀವಜಾತಗಳು ಎಲ್ಲ ಜ್ಞಾನಿಗಳು ಅಂದ್ರೆ ಮೊದಲು ಸೃಷ್ಟರಾದರು ಸಮಸ್ತ ದೇವತೆಗಳು ಸರ್ವೇಶ ಕಾಮಾನ ಎಲ್ಲ ಜೀವಜಾತಗಳು ಆ ಸೂರ್ಯೋದಯವನ್ನ ಮಹಾ ಮಹಾ ಮಂತ್ರಗಳಿಂದ ಉಪಾಸನೆ ಮಾಡಿದ್ರು. ಸೂರ್ಯ ಉದಯ ಅಂದ್ರೆ ಮೊದಲನೇ ಉದಯ ಸೃಷ್ಟಿಯನ್ನು. ಆಮೇಲೆ ಸರ್ವಾಣಿಜ ಎಲ್ಲ ದೇವತೆಗಳು ಸರ್ವೇಶ ಕಾಮಾನ ಎಲ್ಲ ಬಯಕೆಗಳನ್ನು ಬಯಸಬೇಕಾದ ಸಮಸ್ತ ವಸ್ತುಗಳು ಕೂಡ ನನಗ ಎದ್ದು ನಿಂತವು. ಯಾಕೆಂದ್ರೆ ಮನುಷ್ಯನಿಗೆ ಬಯಕೆ ಕೊಟ್ಟು ಬೆಳಗಾದಿ ಅಂತ ಬೇರೆ ಅದನ್ನು ಈಡೇರಿಸುವುದೇ ಬೆಳಗಿನ ಸಂಜೆ ನನಗೆ ಕಾರಣ ಅದನ್ನು ಎಲ್ಲ ಬಯಕೆಗಳನ್ನು ಅವರು ಸೂರ್ಯೋದಯ ಅದನ್ನಿದ್ರೆ ನಿದ್ರೆಯಲ್ಲಿ ಬಯಕೆ ಇಲ್ಲ. ಬಯಕೆಗಳು ಎಲ್ಲ ಬಯಕೆಗಳು ನಾವು ಬಯಸಬೇಕಾದ ಎಲ್ಲ ದ್ರವ್ಯಗಳು ಕಾದ್ಯ ದ್ರವ್ಯಗಳನ್ನ ಅವರಿಗೆ ಅರ್ಪಿಸಿದರಂತೆ ಅವನನ್ನು ಸ್ತೋತ್ರ ಮಾಡಿದ ಬ್ರಹ್ಮಾದಿ ದೇವತೆಗಳು ಸೂರ್ಯನಲ್ಲಿರತಕ್ಕಂಥ ನಾರಾಯಣ. ಆದ್ದರಿಂದ ತಸ್ಮಾತ್ ಸಸ್ಯ ಉದಯ ಪ್ರತಿ ಪ್ರತ್ಯಾಯನ ಪ್ರತಿ ಘೋಷಾ ಗುರುಕುಲವ ಅನುತಿಷ್ಠಂತಿ ಸರ್ವಾಣಿಜ ಭೂತಾನಿ ಸರ್ವೇಜ ಕಾಮಾಹ. ಆದ್ದರಿಂದ ಇವತ್ತು ಕೂಡ ಇದು ಮೊದಲನೇ ಉದಯದಲ್ಲಿ ಆಯ್ತು. ತಸ್ಮಾತ್ ತಸ್ಯ ಉದಯ ಪ್ರತಿ ಪ್ರತ್ಯಾಯನ ಪ್ರತಿ ಇವತ್ತಿಗೂ ಕೂಡ ಅವನು ಉದಿಸುವಾಗ ಪ್ರತಿ ಉದಯದಲ್ಲಿ ಮತ್ತು ಪ್ರತಿ ಅಷ್ಟಮಯ ಕಾಲದಲ್ಲಿ ಏನ್ ಮಾಡ್ತಾರೆ ಎಲ್ಲರೂ ಕೂಡ ಘೋಷಾಹ ಗುರುಕುಲವ ಅನುತಿಷ್ಠಂತಿ ದೊಡ್ಡ ದೊಡ್ಡ ನಾದಗಳು ಹುಟ್ಟುತ್ತವೆ. ಅಂದ್ರೆ ಜ್ಞಾನಿಗಳ ಬಾಯಿಯಿಂದ ಗಾಯತ್ರಿ ಮಂತ್ರದಿಂದ ಅವರನ್ನು ಸ್ತೋತ್ರ ಮಾಡ್ತಾರೆ. ಸರ್ವಾಣಿಜ ಸಮಸ್ತ ಕೃತಗಳು ಅವರಿಗೆ ಎದುರಿಂದ ಅವರನ್ನು ಪ್ರಾರ್ಥನೆ ಮಾಡ್ತಾರೆ. ಸರ್ವೇಶ ಕಾಮ ಎಲ್ಲ ಕಾಮ್ಯ ದ್ರವ್ಯಗಳನ್ನು ಅವರಿಗೆ ಅರ್ಪಿಸಿ ಆರಾಧನೆ ಮಾಡ್ತಾರೆ ಮತ್ತು ಉತ್ಕೃಷ್ಟವಾದಂತಹ ಮಂತ್ರಗಳಿಂದ ಅವರನ್ನು ಸ್ತೋತ್ರ ಮಾಡ್ತಾರೆ. ಇವತ್ತಿಗೂ ಪ್ರತಿ ಉದಯ ಪ್ರತಿ ಅಂತಂದ್ರೆ ಸೂರ್ಯ ಉದಯ ಸೂರ್ಯಾಸ್ತಗಳಲ್ಲಿ ಗಾಯತ್ರಿ ಆದಿ ಮಂತ್ರಗಳಿಂದ ಭಗವಂತರನ್ನು ಸ್ತೋತ್ರ ಮಾಡಬೇಕು. ಇದು ಪ್ರಾರಂಭದ ಉದಯ ಕಾಲದಲ್ಲಿ ಬ್ರಹ್ಮಾದಿ ದೇವತೆಗಳು ಮಾಡಿದರು. ಹೀಗೆ ಹೇಳಿ ಆದ್ದರಿಂದ ಏನು ಸಯ ಏತಮೇವಂ ವಿದ್ವಾನಾದಿತ್ಯಂ ಪ್ರಶ್ನೆ ಹೀಗೆ ಮಾಡಿದ್ರೆ ಏನಾಗುತ್ತೆ ಏತಮೇವಂ ವಿದ್ವಾನ್ ಹೀಗೆ ತಿಳ್ಕೊಂಡು ಇದು ಮೊದಲ ಮೊಟ್ಟೆ ಒಡೆದು ಬಂದ ಬರಿ ಆ ಮೊಟ್ಟೆ ಒಡೆದು ಬಂದ ಇನ್ನೊಂದು ವಿಶೇಷಗಳೆಲ್ಲ ಕಟ್ಟ ಉಪಾಸನೆ ಮುಗಿಸ್ಬೋದು. ಆ ಮೊಟ್ಟೆ ಒಡೆದಾಗ ಮೊಟ್ಟೆಯ ಬರೆಗೆ ಬರೀ ಬರೀ ಇರುತ್ತೆ. ಇವಾಗ ಮಗುವಿಗೆ ಗರ್ಭದಲ್ಲಿ ಎರಡು ಆವರಣಗಳಿವೆ ಜರಾಯು ಮತ್ತು ಗುಪ್ಪ ಅಂತ ಜರಾಯು ಅಂದ್ರೆ ಗರ್ಭದಲ್ಲಿ ಆ ಮಗುವಿಗೆ ಆವರಣವಾಗಿರ್ತದೆ. ಈಗ ಮಗುವೇ ಹುಟ್ಟಿದ್ರೆ ನಮಗೆ ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ಎಲ್ಲ ಹಾಗೆ ಆ ಮೊಟ್ಟೆ ಅಲ್ಲ ಇವಾಗ ದನ ಕರು ಹಾಕುತ್ತೆ ಕರು ಹಾಕಿದ್ರೆ ಕರು ಬಿತ್ತು ಇನ್ನು ಕಸ ಬೆಳಿತು ಕಾಯ್ತಾರೆ. ಕಸ ಅಂದ್ರೆ ಆ ಕರುವಿಗೆ ಗರ್ಭಕೋಶದಲ್ಲಿ ಆವರಣವಾಗಿದ್ದ ಒಂದು ಚೀಲ ಅದನ್ನು ಎರಡಿದೆ ಸೂಕ್ಷ್ಮವಾದ ಚೀಲ ಮತ್ತು ಸ್ಥೂಲವಾದಂತಹ ಮಾಂಸದ ಚೀಲ. ಸ್ಥೂಲವಾದ ಚೀಲಕ್ಕೆ ಜರಾಯು ಅಂತಾರೆ ಅದಕ್ಕಿಂತ ಒಂದು ಒಳಗೆ ಒಂದು ಸೂಕ್ಷ್ಮವಾದ ಪ್ಲಾಸ್ಟಿಕ್ ನಂತಹ ಆವರಣ ಇರುತ್ತೆ ಅದನ್ನ ಉಲ್ಪ ಆ ಆವರಣದೊಳಗಿರುತ್ತೆ. ಅದು ತಾಯಿಯ ಹೊಟ್ಟೆಯಲ್ಲಿದ್ದಾಗ ಆಗಲಿ ಒಂದು ಪಶುವಿನ ಹೊಟ್ಟೆಯಲ್ಲಿದ್ದರೆ ಎರಡು ಆವರಣಗಳಿರ್ತವೆ ಗರ್ಭಕೋಶದೊಳಗೆ ಒಂದು ಜರಾಯು ಒಂದು ಚರ್ಮದ ಚೀಲ ಇರುತ್ತೆ ಮಾಂಸದ ಚೀಲ ಇರುತ್ತೆ ಮಾಂಸದ ಚೀಲದೊಳಗೆ ಒಂದು ಸೂಕ್ಷ್ಮವಾದ ಪ್ಲಾಸ್ಟಿಕ್ ನಂತಹ ಚೀಲ ಇರುತ್ತೆ ಅದು ಉಲ್ಪ. ಈ ಜರಾಯು ಮತ್ತು ಉಲ್ಪದ ಒಳಗೆ ಮರು ಇರುತ್ತೆ ಹೊಟ್ಟೆಯ ಒಳಗೆ ಜರಾಯು ಉಲ್ಪ ಇರುತ್ತೆ ಅಲ್ಲಿಯೂ ಕೂಡ ಹೊಟ್ಟೆ ಇದು ಇನ್ನೊಂದು ಸ್ಥೂಲವಾದ ಕಾರಣ ಜಾಸ್ತಿ ಇಷ್ಟ ಅಷ್ಟೇ ಜರಾಯಿನ ಹೊರಗೆ ಹೊಟ್ಟೆಯ ಆವರಣ ಹೊಟ್ಟೆಯ ಒಳಗೆ ಇದಕ್ಕೆ ಜರಾಯು ಮತ್ತು ಉಲ್ಪ ಒಳಗಿನಿಂದ ಒಂದು ಮಾಂಸ ಪೇಶಿ ಅದರಿಂದ ಒಳ್ಳೆ ಸಣ್ಣ ಆವರಣ ಅದರೊಳಗೆ ಮರಿ ಬೆಳೀತಾರೆ. ಆ ಮರಿಗೆ ಆ ಹೊಟ್ಟೆಯಿಂದ ಅಲ್ಲಿ ತನಕ ಆ ಮಾಂಸ ಪೇಶಿಯಿಂದ ಅದಕ್ಕೆ ಬರವಣಿಗೆಗೆ ಬೇಕಾದಂತಹ ಅದನ್ನು ಸಪ್ಲೈ ಮಾಡತಕ್ಕಂತಹ ಕವನೆಗಳಿರುತ್ತೆ ಮತ್ತು ಅದರ ಒಳಗೆ ಲಿಕ್ವಿಡ್ ಇರುತ್ತೆ. ಹೊಟ್ಟೆ ತಿನ್ನೋರಿಗೆ ಗೊತ್ತಿದೆ ಅದರೊಳಗೆ ಲಿಕ್ವಿಡ್ ಇರುತ್ತೆ. ಆ ಹೊಟ್ಟೆಗೆ ಅದು ಎಲ್ಲ ಕಡೆಯಿಂದ ಫುಡ್ ಸಪ್ಲೈ ಆಗಿರ್ತಕ್ಕಂಥ ಕವನೆಗಳಿಂದ ಸಿರಾಗ ನಗು ನಾಡಿಗಳಿಂದ ಈ ಹೊಟ್ಟೆ ಹೊಡೆದಾಗ ಇದೆಲ್ಲ ಏನಾಯ್ತು ಅಂದ್ರೆ ಆ ಹೊಟ್ಟೆ ಹೊಡೆಯುತ್ತಲ್ಲ ಅದು ಹೊಡೆದಾಗ ಅದು ಕೆಳಗಿರೋದು ಭೂಮಿ ಆಯ್ತು ಮೇಲೆ ಸ್ವರ್ಗ ಆಯ್ತು ಆಮೇಲೆ ಅದರ ಒಳಗೆ ಇತ್ತಲ್ಲ ಏನ್ ಜರಾಯು ಹೇ ಪರ್ವತಾಹ ಜರಾಯು ಇತ್ತಲ್ಲ ಅದು ಒಳಗಿದ್ದ ಮಾಂಸ ಪೇಶಿ ಅವೇ ಮುಗಿದ ಬೆಟ್ಟಗಳಾದ ಯಾದ ಮನೆಯ ತಾ ನದ್ಯ ನನಗೆ ಮನೆಗಳ. ಆಮೇಲೆ ಯತ್ ವಾಸ್ತೆಯ ಮೂಲಕ ಅದರ ಒಳಗೆ ನೀರಿರುತ್ತೆ, ಆ ಹೊಟ್ಟೆ ಒಳಗೆ ನೀರು, ಅದು ಹೊಟ್ಟೆ ನೀರುತ್ತಾರೆ ವಾಸ್ತೆಯ ಮೂಲಕ. ಅದೇನಾಯ್ತು? ಸಮುದ್ರ ಆಯ್ತು. ಆಮೇಲೆ ಎತ್ತದ ಅಜಾಯತ ಎಲ್ಲ ವ್ಯವಸ್ಥೆ ಹೊರಗೆ ಬಂತು ಮರಿ ಬರೀ ಎಷ್ಟು ವಿಷಯ ಇದನ್ನ ಎಷ್ಟು ಸೃಷ್ಟಿಯ ಒಂದು ಅಂತರಜ್ಞದ ಇದು ಮೊಟ್ಟೆಯ ಡೆಲಿವರಿ ಪಿಂಡಾಂಡದಂತೆ ಬ್ರಹ್ಮಾಂಡ ನೋಡಿ. ಪಿಂಡಾಂಡ ಬ್ರಹ್ಮಾಂಡಗಳ ಸಂಗತಿ ಯಾವುದು ಬ್ರಹ್ಮಾಂಡವೋ ಅದೇ ಪಿಂಡಾಂಡ. ಪಿಂಡಾಂಡದಲ್ಲಿ ಇರತಕ್ಕಂತ ಎಲ್ಲ ವಿವರ ಬ್ರಹ್ಮಾಂಡದಲ್ಲಿ ಅಲ್ಲಿಯೂ ಮೊಟ್ಟೆ ಅದು ಒಡೆಯುವುದು ಅದರಿಗೆಲ್ಲ ಇದೆ. ಹೀಗೆ ಬ್ರಹ್ಮಾಂಡ ಪಿಂಡಾಂಡಗಳ ಸಾಧ್ಯವನ್ನ ತಿಳ್ಕೊಂಡು ಈ ಮೊದಲ ಮೊಟ್ಟೆಯೊಳಗೆ ಬಂದ ಮರಿಯನ್ನ ಆ ಮರಿಯಲ್ಲಿ ಇರತಕ್ಕಂಥ ಭಗವಂತರನ್ನ ಯಾರು ಸ್ಮರಣೆ ಮಾಡ್ತಾರೆ ಉಪಾಸನೆ ಮಾಡ್ತಾರೆ ಅಂಥವರು ಏತಮೇವಂ ವಿದ್ವಾನ್ ಆದಿತ್ಯಂ ಪ್ರಕೃತಿ ಇದನ್ನೆಲ್ಲ ತಿಳಿದು ಇದು ಮೊದಲ ಮೊಟ್ಟ ಹಿಡಿದು ಬಂದ ಮರಿ ಈ ಮರಿಯಲ್ಲಿ ಭಗವಂತ ಅಂತ ಯಾರು ಆದಿತ್ಯನನ್ನು ಬ್ರಹ್ಮನಿಗೆ ಸನ್ನಿಧಾನ ಅದರಿಂದ ಭಗವಂತ ಆದಿತ್ಯ ಶಬ್ದವಾಚ್ಯನಾಗಿ ಆದಿತ್ಯದಲ್ಲಿ ಸನ್ನಿಹಿತರಾಗಿದ್ದಾರೆ ಅವನನ್ನು ಗಾಯತ್ರಿ ಮಂತ್ರದಿಂದ ನಾವು ಮೊದಲೇ ಕಾಲದಲ್ಲಿ ಸ್ತೋತ್ರ ಮಾಡಬೇಕು ಅಂತ ಯಾರು ತಿಳ್ಕೊಂಡು ಭಾಷಣೆ ಮಾಡ್ತಾರೆ. ಅಭ್ಯಾಸೋ ಯದೇನ ಸಾಧವ ಶಬ್ದ ಸಾಧವ ಆಚಗಚ್ಚೇಯು ಉಪಚ ನಿಮ್ರೇಡೇರನ್ ನಿಮ್ರೇಡೇರನ್ ಅಂಥವನಿಗೆ ಅವನು ಗುರುಕುಲ ಮಹಾದೋಷ ಮಹಾಮಹಾಮಂತ್ರಗಳು ಗಾಯತ್ರಿಯಾದಿ ಮಂತ್ರಗಳಿಂದ ಭಗವಂತನನ್ನ ಅವನು ಸ್ತೋತ್ರ ಮಾಡಿದ್ದಾನೆ. ಅದರಿಂದ ಸಾಧವ ಘೋಷಾ ಏನಂ ಅಭ್ಯಾಸ ಸಮೀಪಕ್ಕೆ ಆ ಸಾಧವ ಘೋಷಾ ಆಗುತ್ತೆ ಎಲ್ಲಾ ಸಾಧು ಘೋಷಗಳು ಸಮಸ್ತ ವೇದಗಳು ಅವನಿಗೆ ಬರೆದು ಬರ್ತಾವೆ. ಅಂದ್ರೆ ವೇದ ಮಂತ್ರಗಳು ಅವನಿಗೆ ಬರೆದು ಬರ್ತಾವೆ, ಅವನ ವೇದಜ್ಞ. ಆಮೇಲೆ ಬಂದು ಕೆಲವರು ಏನಾಗುತ್ತೆ ಅಂತ ಬರುತ್ತೆ, ಹೋಗ್ಬಿಡುತ್ತೆ, ಉಳಿಯೋದಿಲ್ಲ, ನೆನಪು ಉಳಿಯೋದಿಲ್ಲ. ಎಲ್ಲ ಕೇಳಿದ್ದೇವರಿಗೆ ಅದು ಉಪಯೋಗ ಇಲ್ಲ. ಕೇಳಿದ್ದು ನೆನಪಿದ್ರೆ ಉಪಯೋಗ, ಕೇಳುವುದು ಪ್ರಶ್ನೆ ಇಲ್ಲ. ಕೇಳಿದ್ದು ಮರೆತು ಹೋದ್ರೆ ಕೇಳಿದ್ದು ಕೇಳದೇ ಇದ್ದಷ್ಟೇ ಉಪಯೋಗ. ಅದಕ್ಕೆ ಆಚಗಚ್ಚೆಯು ಬರ್ತಾವೆ ಬರ್ತಾವೆ ಬರ್ತಾವೆ ಮತ್ತು ಬಂದು ನಿಶ್ಚಯ ಬಿಡ್ತಾವೆ. ಹೋಗೋದು ಉಪಚ ಉಪಚ ನಿಮ್ರೇಡೇ ನಿಮ್ರೇಡನ ಅಂದ್ರೆ ಲೋಕದಲ್ಲಿ ಶಬ್ದದಲ್ಲಿ ಬಳಕೆ ಇಲ್ಲ, ಅಂದ್ರೆ ಬಳಕೆ ಇದೆ. ಆಮ್ರೇಡನ ಮರಳಿ ಮರಳಿ ಆವೃತ್ತಿ ಮಾಡುವುದು ಅಂದ್ರೆ ಆ ಅರ್ಥ ಅವನಲ್ಲೇ ಮರಳಿ ಮರಳಿ ಆವೃತ್ತಿ ಆಗ್ತಾ ಇರ್ತಾವೆ, ಹೋಗುದೇ ಇಲ್ಲ ಅವನಿಂದ. ಇನ್ನೊಂದು ಪ್ರೇರ ಧಾತು ಇದೆ, ಪ್ರೇರ ಉನ್ಮಾದನೆ ಅಂತ ಪ್ರೇರತೆ ಉಪಚ ನಿಮ್ರೇಡೇನಂತಂದ್ರೆ ಅವನಿಗೂ ಅವನು ವೈದಿಕ ವಿದ್ಯೆ ವೇದಗಳಿಗೆ ಅವನನ್ನು ಕಟ್ಟ ಹುಚ್ಚು ಅವನ್ ಬಿಟ್ಟೆ ಹೋಗುದಿಲ್ಲ, ಅವನ ಕಟ್ಟ ಹುಚ್ಚು ಹಿಡಿದಾಗ ಅವನ್ ಕಟ್ಟಿಸುತ್ತಾನೆ. ಇದು ಬಹಳ ವಿಚಿತ್ರವಾದ ಪ್ರಯೋಗ. ಜ್ಞಾನಕ್ಕೆ ಅವನ ಕಂಡ್ರೆ ಒಬ್ಬ ಭಗವದ್ಭಕ್ತನ ಕಂಡ್ರೆ ಹುಚ್ಚು ಹುಚ್ಚು ಅಂದ್ರೆ ಅವನದೇ ಹುಚ್ಚು, ಅವನು ಬಿಟ್ಟು ಹೋಗುದೇ ಇಲ್ಲ, ಎಂದೂ ಬರೆಯೋದಿಲ್ಲ ಅಂತ ತಾತ್ಪರ್ಯ. ಅದಕ್ಕೆ ಆಚಾರ್ಯ ಹೇಳ್ತಾರೆ ತಸ್ಮಿನ್ ದೇವ ವಸಂತಿ ಅವನ ಬಳಿಯೇ ಇದ್ದು ಬಿಡ್ತಾ ಬಂದರೆ ಹೋಗೋದಿಲ್ಲ. ಉಪಚನಿ ಬರೆಯಡೆ ಅಂದ್ರೆ ಅವ್ರು ಖ್ಯಾತೋರ್ಥವಾಗಿ ತಸ್ಮಿನ್ ದೇವ ವಸಂತಿ ಅಂತ ಯಾಕೆ ಹಾಗೆ ಅರ್ಥ ಆಗ್ತದೆ? ಧಾತು ಪಾಠ ಹೇಳಿಲ್ಲ. ಧಾತು ಪಾಠವನ್ನು ನೋಡಿದರೆ ಬಹಳ ರೋಚಕವಾದಂತಹ ಒಂದು ಅರ್ಥ. ಹಾಗೆ ಜ್ಞಾನ ಅನ್ನೋದು ಅವನಲ್ಲಿ ಬಂದು ನೆಲೆಸುತ್ತೆ, ಅವನಲ್ಲೇ ನೆಲೆಸಿ ಬಿಡುತ್ತೆ, ಎಂದೂ ಮರೆಯಾಗುವುದಿಲ್ಲ. ಈ ಗುರು ನಮ್ಮ ಬರಕ್ಕೆ ಪಾತ್ರರಾಗ್ತಾರೆ. ಸೂರ್ಯನಾರಾಯಣನ ಗಾಯತ್ರಿಯಿಂದ ನಿರಂತರ ಉಪವಾಸ ಮಾಡಿದ ಕ್ರಮ ನಿಮ್ರೇಡೇರನ್ ನಿಮ್ರೇಡೇರನ್ ನಿರುಕ್ತಿಯಿಂದ ಇಲ್ಲಿಗೆ ಈ ಖಂಡ ಮುಗಿಯಿತು. ಮೂರನೇ ಅಧ್ಯಾಯವು ಈಗ ನಾವು ಮೂರನೇ ಅಧ್ಯಾಯವನ್ನ ಮುಗಿಸಿದ್ದೇವೆ. ಇವತ್ತು ಇಲ್ಲಿಗೆ ಮುಕ್ತಾಯ, ಈ ಬಾರಿ ಮುಕ್ತಾಯ ಆದಾಗ ಒಂದು ಎಲ್ಲೋ ಮಧ್ಯದಲ್ಲಿ ನಿಲ್ಲಿಸುವ ಪ್ರಸಂಗ ಬರಲಿಲ್ಲ. ನಿನ್ನೆ ವಾಯುಸ್ತುತಿಯನ್ನು ನಾವು ಮುಗಿಸಿದ್ದೇವೆ. ಮೂರನೇ ಅಧ್ಯಾಯ ಪೂರ್ಣ, ಇನ್ನು ನಾಲ್ಕನೇ ಅಧ್ಯಾಯದಲ್ಲಿ ಮತ್ತೆ ಅನೇಕ ಋಷಿಗಳ ಕಥೆ ಪ್ರಾರಂಭವಿದೆ. ಸತ್ಯಗಾಮ ಜಾಬಾಲನ ಕಥೆ, ಜನಶ್ರುತಿ ಭಕ್ತರಾದ ಕಥೆ, ಅಪೂರ್ವವಾದಂತಹ ಜ್ಞಾನಿಗಳ ಕಥೆ ನಾಲ್ಕನೇ ಅಧ್ಯಾಯದಲ್ಲಿ ಇರುವಂತಹದ್ದು. ಉಪಾಸನೆಗಳ ಮುಖ ವಿಶಿಷ್ಟವಾದ ಉಪಾಸನೆ ಮುಖವನ್ನು ಆಲ್ಮೋಸ್ಟ್ ಈ ಮೂರು ಅಧ್ಯಾಯದಲ್ಲಿ, ಇನ್ನು ಬೇರೆ ಬೇರೆ ಋಷಿಗಳು ಇಂತಹ ಉಪಾಸನೆ ಮಾಡಿದವರು ಸಾಧಿಸಿದ ಸಿದ್ಧಿ ಏರಿದ ಎತ್ತರ ಅದರ ಬಿತ್ತರ ಮುಂದಿನ ಅಧ್ಯಾಯಗಳನ್ನು ಇವಾಗ ಅತ್ಯಂತ

ಇದು ಹಿಂದಿನ ಕ್ರಮ. ಯಾಕೆಂದ್ರೆ ಯಾವಾಗ ನಮಗೆ ಹೋಟೆಲ್ ಸಿಸ್ಟಮ್ ಅಥವಾ ಊಟದ ವ್ಯವಸ್ಥೆ ಬೇರೆ ಯಾವುದೂ ಇಲ್ಲ, ಆ ಕಾಲದಲ್ಲಿ ಯಾರು ಒಂದು ಮನೆ ಹೋಗಬೇಕು ಇಲ್ಲ ತಮ್ಮ ಶಾಲೆ ಅಂತ ಯಾತ್ರೆಗೆ ಹೋಗುವವರಿಗೆ ಅನ್ನದ ವ್ಯವಸ್ಥೆ ಮಾಡುವ ಹೊಣೆಗಾರಿಕೆ ರಾಜರದ್ದೇ. ಅದರಿಂದ ಬಹುಪಾಠ್ಯ ಅಂತ ದೇಶಾದ್ಯಂತ ಧರ್ಮಶಾಲೆಗಳನ್ನು ತಗ್ಗಿಸಿದೆ. ಯಾರು ಯಾತ್ರೆ ಮಾಡ್ತಾರೆ, ಯಾರು ಎಲ್ಲಿ ತಗ್ಗಬೇಕು ಅವರು ಧರ್ಮಶಾಲೆ, ಅಲ್ಲಿ ಊಟದ ವ್ಯವಸ್ಥೆ ಬಹುಪಾಠ್ಯ ಅಂದ್ರೆ ತುಂಬಾ ಪಾಠ ಅಡುಗೆ ವ್ಯವಸ್ಥೆ ಊಟದ ವ್ಯವಸ್ಥೆ ಪಾಕಂದ್ರೆ ಊಟ ಅಂತಂತೆ. ಬಹುಪಾಠ್ಯ ಆಸನ ಅವನಿಗೆ ಅವನ ಆಡಳಿತದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಜಾಗದಲ್ಲೂ ಕೂಡ ಅವನ ಆಡಳಿತವೇ ಅಂತಲ್ಲ, ಇನ್ನೊಬ್ಬ ರಾಜ್ಯದಲ್ಲಿಯೂ ಮಾಡಿಸಬಹುದು. ಎಲ್ಲ ಕಡೆ ಅನ್ನಛತ್ರಗಳನ್ನು ಕಟ್ಟಿಸಿ ಬಹುಪಾಠ್ಯ ಅಂದ್ರೆ ತುಂಬಾ ಅನ್ನಛತ್ರಗಳನ್ನು ಕಟ್ಟಿಸಿ ಮುಂದುಗೈ ಜನದ ಮುಂದುವರಿಕೆ. ಅದು ಏನ್ ಮಾಡಿದ ಆದ್ರಿಂದ ಅವನು ಸಹ ಸರ್ವತ್ರ ಆವಸಥಾನ್ ಸಹ ಸರ್ವತಃ ಆವಸಥಾನ್ ಮಾಪಯಾಂಚಕ್ರೇ. ಅದರಿಂದ ಆವಸಥ ಅಂದ್ರೆ ವಾಸ ಮಾಡುವ ಸ್ಥಳಗಳು, ಧರ್ಮಕ್ಷೇತ್ರಗಳು. ಎಲ್ಲ ಕಡೆ ಪ್ರತಿಯೊಂದು ಊರಿನಲ್ಲಿ ಒಂದೊಂದು ಧರ್ಮಕ್ಷೇತ್ರವನ್ನು ಕಟ್ಟಿಸಿ ಬಂದ ಯಾತ್ರಿಕರು ಎಲ್ಲಿ ಉಳ್ಕೊಳ್ಳೋದು ಅಂತ ಯೋಚಿಸುವ ಸಹ ಸರ್ವತಃ ಅವರ ರಾಜ್ಯದ ಮತ್ತು ಯಾತ್ರೆ ಹೋಗುವ ಎಲ್ಲಾ ಪ್ರದೇಶಗಳಲ್ಲಿಯೂ ಆವಸಥಾನ್ ಮಾಪಯಾಂಚಕ್ರೆ ವಾಸಸ್ಥಾನಗಳನ್ನು ನಿರ್ಮಾಣ. ಆಮೇಲೆ ಬರೇ ವಾಸಸ್ಥಾನ ಅಲ್ಲ, ಮತ್ತೆ ಅಲ್ಲಿ ಸರ್ವತೋ ಮೇ ಅತ್ಯ ಸರ್ವತಏವ ಮೇ ಅತ್ಯಂತಿ ಇದೆ. ಎಲ್ಲ ಕಡೆಯೂ ನಾನು ಮಾಡಿದ ವ್ಯವಸ್ಥೆಯಿಂದ ಜನ ಬಂದು ತುಂಬಾ ಒಂದು ಸಂತೋಷವಾಗಿ ಅತ್ಯಂತಿ ಅದನ್ನ ತಿಂತು ಎಲ್ಲ ಕಡೆ ಪ್ರತಿಯೊಂದು ಆವಸದಲ್ಲೂ ಕೂಡ ಸಮೃದ್ಧವಾದಂತಹ ಪುಷ್ಕಳ ಭೋಜನದ ವ್ಯವಸ್ಥೆ. ಎಲ್ಲರ ಹೊಟ್ಟೆ ತುಂಬುವಂತೂ ಸಂತೋಷವಾಗಿ ಯಾತ್ರೆ ಮಾಡಬೇಕು. ಯಾರಿಗೂ ಉಳ್ಕೊಳ್ಳುವ ಸಮಸ್ಯೆ ಆಗಬಾರದು, ಉಣ್ಣುವುದು ಒಂದು ಸಮಸ್ಯೆ ಆಗಬಾರದು. ಹೀಗೆ ವ್ಯವಸ್ಥೆ ಮಾಡಿರ್ತಕ್ಕಂತಹ ಒಬ್ಬ ದೊಡ್ಡ ರಾಜ ಮುಂದಿನ ವಿವರಣೆಗೆ ಹೊಂದಿಕೆಯಾಗುವುದು ಬಹುಪಾಕ್ಯ ಅಂತ. ಯಾಕಂದ್ರೆ ಅವನು ಧರ್ಮಕ್ಷೇತ್ರವನ್ನು ಕಟ್ಟಿಸಿದ, ಅಲ್ಲಿ ಊಟ ವ್ಯವಸ್ಥೆ ಮಾಡಿದ, ಅದರಿಂದ ಎಲ್ಲ ವ್ಯಾಖ್ಯಾನಕಾರರು ಬಹುಪಾಕ್ಯ ಅನ್ನೋ ಮಾತು ತಗೊಂಡಿದ್ರು. ಹೀಗಾಗಿ ಬಹಳ ದೊಡ್ಡ ಧಾರ್ಮಿಕ, ದೊಡ್ಡ ಪುಣ್ಯಾತ್ಮ, ಬಹಳ ಪುಣ್ಯವಂತನಾದ ರಾಜ. ಅವನ ಪುಣ್ಯದ ಬಲದಿಂದ ಅವನ ದೇಹದಿಂದ ವಿಶಿಷ್ಟವಾದ ತೇಜಸ್ಸು. ತೇಜಸ್ಸು ಅಂದ್ರೆ ಎಲ್ಲಿ ಕಣ್ಣಿ ಕಾಣೋದಿಲ್ಲ, ಏನಾ ಹೇಳಿದ್ರು ಏನು ಬರ್ಬೋದು ಏನದು ಕಾಣೋದಿಲ್ಲ ಕಳೆ ಹಾಗೆ. ಆದ್ರೆ ದಿವ್ಯ ದೃಷ್ಟಿಗೆ ದೇಹದ ಒಂದು ಪ್ರಭೆ ಕಾಣುತ್ತೆ. ಅಂಥ ಮುಗಿಲು ಮುಟ್ಟಿದಂತಹ ಒಂದು ಪ್ರಭೆ ಇದ್ದಂತೆ, ತೇಜಸ್ವಿ ಇದ್ದಂತೆ, ಅಂಥ ತೇಜಸ್ವಿ ಆದಂತಹ ರಾಜ. ಒಂದು ಏನಾಗಿದೆ, ಮೇಲು ಮಾಳಿಗೆಯಲ್ಲಿ ಟೆರೆಸ್ ಅಂತ ಹೇಳ್ತಾರೆ, ಓಳು ಮಾಳಿಗೆ ಮಾಡಿಲ್ಲದಂತಹ ಅವನ ಅರಮನೆಯ ಒಬ್ಬರಿಗೆ ಓಳು ಮಾಳಿಗೆಯಲ್ಲಿ ಮಲಗಿದ್ದ. ಆಗ ಏನಾಗಿದೆ ಅಂದ್ರೆ ಅಥ ಹಂಸಾಹ ನಿಶಾಯ ಅತಿಪೇ, ರಾತ್ರಿ ಹೊತ್ತು ಆಕಾಶ ಇದು ಅವನಿಗೆ ಆಗುವಂತಹ ಒಂದು ವಿಷ. ನಿಜವಾಗಿ ಹಂಸಗಳು ಹೋದಂತಲ್ಲ, ಅವನಿಗೆ ಒಂದು ಅನುಭವಕ್ಕೆ ಬಂದಂತಹ ಹಾಗೆ ಅಜಾಬೆಳನಿಗೆ ಕನಸಿನಲ್ಲಿ ಯಮದೂತರು ವಿಷ್ಣುದೂತರು ಬಂದಂತಹ ಅನುಭವವಾಗಿ ಮನ ಪರಿವರ್ತನೆ ಆಯಿತು. ಹಾಗೆ ಇವನನ್ನು ಉದ್ಧಾರ ಮಾಡೋದಕ್ಕೋಸ್ಕರ ನಡೆದ ಒಂದು ದೈವೀ ಘಟನೆ. ಅಥ ಹಂಸಾಹ ನಿಶಾಯ ಅತಿಪೇತು, ರಾತ್ರಿಯಲ್ಲಿ ಇವನು ಮಲಗಿದ್ದಾನೆ, ಇನ್ನೂ ನಿದ್ದೆ ಬಂದಿಲ್ಲ, ಕಣ್ಮುಚ್ಚಿ ಮಲಗಿರ್ಬೋದು ಅಥವಾ ಕಣ್ ತೆರೆದ ಆಕಾಶ ನೋಡ್ತಾ ಮಲಗಿರ್ಬೋದು. ಅವಾಗ ಅವನ ಮೇಲಿನಿಂದ ಆಕಾಶದಲ್ಲಿ ಹಂಸಗಳು ಓಡ್ತಾ ಇದ್ವು, ಅವನನ್ನು ನೋಡ್ತಾ ಇದ್ರು. ಇವನನ್ನ ದಾಟಿ ಆಚೆ ಹೋಗ್ತಾ ಇದ್ರು, ಇವನು ಮೇಲ್ ಬದಿಯಲ್ಲಿ ಇವನ ಆಚೆಯಿಂದ ಇವನ ಕ್ರಾಸ್ ಮಾಡಿ ದಾಟಿ ಆಚೆ ಬದಿಗೆ ಹೋಗ್ತಾ ಇದ್ರು. ಹಂಸ ಅತಿಪೇತು ನಿಶಾಯ, ರಾತ್ರಿ ಮತ್ತೆ ಇವನು ಮಲಗಿದ್ದಾನೆ. ಆಗ ತದ್ದೈವಂ ಹಂಸೋ ಹಂಸಂ ಅಭಿವಾದ, ಹಂಸಗಳು ಹೋಗ್ತಾ ಇರುವಾಗ ಒಂದು ಹಂಸ ಮತ್ತೆಲ್ಲ ಹಿಂದೆ ಇದ್ದಾನೆ, ಒಂದು ಹಂಸ ಇವನ ನೇರ ಇವನನ್ನು ದಾಟಿ ಇವನ ದೇಹಕ್ಕೆ ಅಡ್ಡವಾಗಿ ಕ್ರಾಸ್ ಮಾಡಿ ಆಚೆಗೆ ಹೋಗಲಿಕ್ಕೆ ಬಂದಿದೆ. ಆಗ ಆ ಹಂಸವನ್ನು ಕುರಿತು ಹಿಂದಿನಿಂದ ಬರ್ತಾ ಇರುವ ಹಂಸ ಹೀಗೆ ಹೇಳಿದ್ದ, ಅದು ಇವನ ಕನಸಿನಲ್ಲಿ ಕೇಳ್ತಾ ಇದೆ. ಇವನ ಕನಸು ಅಂದ್ರೆ ಎಚ್ಚರದಲ್ಲಿ ಅದು ವಿಷಯ, ಒಂದು ಹಂಸ ಇವನನ್ನು ದಾಟಿ ಹೋಗಬೇಕು. ಅಷ್ಟರ ಹಿಂದೆ ಇದ್ದ ಹಂಸ ಈ ಹಂಸದ ಹತ್ರ ಅಭ್ಯುವಾದ, ಇಲ್ಲಿ ಒಂದು ತಮಾಷೆ ಇದೆ, ಹೂವಾಚ ಅಂತ ಕೆಲವು ಕಡೆ ಪ್ರಯೋಗ ಮಾಡ್ತಾರೆ, ಕೆಲವು ಕಡೆ ಹೂವಾದ ಅಂತ ಪ್ರಯೋಗ ಮಾಡ್ತಾರೆ, ಅದು ಬರೇ ಹೂವಾದ ಅಲ್ಲ ಅಭ್ಯುವಾದ ಅಂತ. ಅಭ್ಯವಾದ ಆದ್ರೆ ಹೇಳಿದ್ದು ಅಂತಿಷ್ಟೇ ಅರ್ಥ, ಆದ್ರೆ ಒಂದು ವಿಶೇಷ ಇದೆ, ಬಹಳ ವಿಚಿತ್ರ ಇದು. ಇದನ್ನ ಸಾಮಾನ್ಯವಾಗಿ ಅನುವಾದ ಮಾಡುವವರು ವ್ಯಾಖ್ಯಾನ ಮಾಡುವವರು ಗಮನಿಸುವುದಿಲ್ಲ. ಸಮಾನ ಸ್ಕಂದರ ಹತ್ತಿರ ಅಥವಾ ತನಕ್ಕಿಂತ ಕೆಳಗಿನವರ ಹತ್ತಿರ ಹೇಳುವಾಗ ಹೂವಾಚ ಅಂತ ಪ್ರಯೋಗ ಮಾಡ್ತಾರೆ. ಅಭ್ಯವಾದ ಅಂದ್ರೆ ಯಾರಿಗೆ ಅಭಿವಾದನ ಮಾಡಿ ಹೇಳಬೇಕು, ದೊಡ್ಡವರು ನಮಸ್ಕಾರಾರ್ಹರು ಗೌರವಪೂರ್ವಕವಾಗಿ ಮಾತನಾಡುವಾಗ ಅಭ್ಯವಾದ ಅಂತ ಹೇಳ್ತಾರೆ. ಈ ಅರ್ಥ ವ್ಯತ್ಯಾಸವನ್ನ ನಾನು ಈ ತನಕ ಯಾವ ವ್ಯಾಖ್ಯಾನಕ್ಕಾದ್ರೂ ಬರೆದಂತ ನೋಡಿಲ್ಲ, ಅಲ್ಲ ಗೊತ್ತಿಲ್ಲ ಅಂತಲ್ಲ, ಬರೆದಿಲ್ಲ ಯಾರು. ಆದ್ರಿಂದ ಉಪನಿಷತ್ತು ಓದೋದ್ರಿಂದ ಬರೆಸುತ್ತಿದೆ ವಿದ್ಯಾರ್ಥಿಗಳು, ಯಾಕಂದ್ರೆ ವ್ಯಾಖ್ಯಾನಕಾರರು ಯಾರು ಇದನ್ನು ಬರೆದಿಲ್ಲ. ಅಭ್ಯವಾದ ಅಂತಂದ್ರೆ ಒಂದು ಗೌರವಪೂರ್ವಕವಾಗಿ ಹೇಳುವುದು, ಬರೆಯ ವಾಚ ಅಂದ್ರೆ ಹೇಳುವುದಷ್ಟೇ, ಯಾರತ್ರ ಸರಿಗೆ ಅಂತ ಹೇಳುವುದು ವಾಚ ಅಥವಾ ತಿರಸ್ಕಾರದಿಂದ ಹೇಳುವುದು ಆಗುವ. ಅಭ್ಯವಾದ ಅನ್ನುವಾಗ ಅಭಿವಾದನ ಪೂರ್ವಕವಾಗಿ ನಾವು ಪುತ್ರ ಗೌರವದಿಂದ ಕೈಗಟ್ಟಿ ಅಥವಾ ಕೈ ಓಡಿಸಿ ಮಾತಾಡ್ತೀವಿ, ಅದು ಅಭಿಮಾನ. ಈ ಹಂಸ ಆ ಹಂಸದ ಹತ್ರ ಗೌರವಪೂರ್ವಕವಾಗಿ ಬೆಳೆದಿದೆ. ಯಾಕೆಂದ್ರೆ ಅದು ಸೀರಿಯಲ್ ಹಂಸ ವಿಶ್ಲೇಷಣೆ, ಇದು ಜೂನಿಯರ್ ಹಂಸ ಸೀರಿಯಲ್ ಹಂಸ ಅಂತ ಹೇಳ್ತಕ್ಕೋಸ್ಕರ ಅಭಿವಾದ ಅಂತ ಹೇಳ್ತಾರೆ. ಈ ಧ್ವನಿಯು ಈ ಸ್ವಾರಸ್ಯದ ಧ್ವನಿಯನ್ನು ಯಾರು ಗಮನಿಸುವುದಿಲ್ಲ. ಅಭಿವಾದ ಏನ್ ಹೇಳಿದ್ರು, ಓಹೋ ಈ ಭಲ್ಲಾಕ್ಷ ಭಲ್ಲಾಕ್ಷ ಜನಶ್ರುತೆಯ ಪೌತ್ರಾಯಣ ಸಮಂ ದಿವಾ ಜ್ಯೋತಿನಾಥನಂ ಹೋಗ್ತಾ ಇರುವಾಗ ಓಹೋಯ್ ಭಲ್ಲಾಕ್ಷ ಭಲ್ಲಾಕ್ಷ ಓಹೋಯ್ ಅಂದ್ರೆ ನಾವು ಕನ್ನಡ ಓಹೋಯ್ ಅಂತ ಹಾಗೆ ಕರೆಯೋದು ಓಹೋಯ್ ಅಂತ ಓಹೋಯ್ ಭಲ್ಲಾಕ್ಷ ಭಲ್ಲಾಕ್ಷ ಆ ಹಂಸವನ್ನ ಭಲ್ಲಾಕ್ಷ ಭಲ್ಲಾಕ್ಷ ಅಂತ ಕರೀತಾರೆ. ಭಲ್ಲಾಕ್ಷ ಅಂತ ಅದ್ರ ಹೆಸರೇನು ಅಂತ ಸಾಮಾನ್ಯವಾಗಿ ಕೆಲವರು ಹಾಗೆ ತಿಳ್ಕೊಳ್ತಾರೆ. ಅದು ಹೆಸರಲ್ಲ ಭಲ್ಲಾಕ್ಷ ಅಂತ, ಮಂದವಾದ ಕಣ್ಣಿನವರೇ ಕಂಕಣ್ ಪ್ರಕಾಶ ಅವನ ಕಡೆಯಿಂದ ಮಲಗಿದ್ದಾನೆ. ಅವನ ಪುಣ್ಯದ ಜ್ಯೋತಿ ಬೆಳಕೆಲ್ಲ ಹಬ್ಬಿದೆ. ಅವನ ಆ ದೇಹದಿಂದ ಹೊರಟು ಪುಣ್ಯದ ಜ್ಯೋತಿ ಸಮದಾಗಿ ಹೋಗಬೇಡ. ಅಂದ್ರೆ ಇದು ವಯಸ್ಸಾದದ್ದು ಸೀನಿಯರ್, ಇದು ಕಣ್ಣು ಮಂದವಾಗಿದೆ, ವಯಸ್ಸಾದದ್ದು ಕಣ್ಣು ಕಾಣ್ತಾ ಇಲ್ಲ. ಇದಕ್ಕೆ ಅದನ್ನು ಭಲ್ಲಾಕ್ಷ ಭಲ್ಲಾಕ್ಷ ಅಂದ್ರೆ ಭಲ್ಲ ಅಂತ ಸಂಸ್ಕೃತದಲ್ಲಿ ಭಲ್ಲ ಅಂದ್ರೆ ಹಿಂಸೆ ಅಂತ ಅಂದ್ರೆ ತೊಂದರೆ, ತೊಂದರೆಗೊಳಗಾದ ಕಣ್ಣಿನವನೇ. ಕಣ್ಣಿಗೆ ತೊಂದರೆ ಒಳಗಾದ ವಯಸ್ಸಾದ ಮೇಲೆ ಕಣ್ಣು ಕಾಣಿಸುತ್ತೆ, ಅದೇ ತೊಂದರೆ. ಕಣ್ಣಿನ ಸ್ವಲ್ಪ ತೊಂದರೆ ಇದೆಯಪ್ಪ ಅಂತ ಹೇಳ್ತೇವಲ್ಲ ಹಾಗೆ ಕಣ್ಣಿನ ತೊಂದರೆ ಕಾಣಿದ್ರೆ ಕಣ್ಣು ಸರಿಯಾಗಿ ಕಾಣಿಸದ ಮುದಿ ಹಂಸ ಅದ್ರ ಹತ್ರ ಅಯ್ಯೋ ಕಣ್ ಕಾಣೋದಿಲ್ಲ ವಿನಯ, ನೀನು ಭಾಷಣ ಕೂಡ ಮುಂದೆ ಹೋಗಬೇಡ ಅಂತ ಗೌರವದಿಂದ ತಿರಸ್ಕಾರದಿಂದ ವಯಸ್ಸಾದ ಗೌರವ ಭಲ್ಲಾಕ್ಷ ಭಲ್ಲಾಕ್ಷ ಅಂತ ಅದನ್ನ ಯಾವಾಗಲೂ ಎರಡು ಸಲ ಕರೆಯುದು ಅಂದ್ರೆ ತುರ್ತು ಉಳಿಬಿಡು, ಇನ್ನು ಓಡಿ ಬಿಡಬೇಡ ಮಾಸ ಅದನ್ನು ದಾಟಿ ಬಿಡಬೇಡ ಅಂತೋದಕ್ಕೋಸ್ಕರ ದುರುಕ್ತಿಯಿಂದ ಭಲ್ಲಾಕ್ಷ ಭಲ್ಲಾಕ್ಷ ಅದೇ ಬಂದ ಕಣ್ಣಿನವರೇ ನಿನ್ನ ಪ್ರಕಾಶ ಮೇಲೆ ತನಕ ಬಂದ್ರೆ ಅವನು ಮುಂದಿನ ಬೆಳಕು ಅದಕ್ಕೆ ಹಾಗಿದೆ. ಸಮಂ ದಿವಾ ಜ್ಯೋತಿರಾತಮ್ ಜ್ಞಾನಶ್ರುದೇ ಪೌತ್ರಾಯಣಸೆ ನೋಡು, ಹಗಲಿನಂತೆ ಬೆಳಕು ಹಾಯ್ತಾ ಇದೆ ಮೇಲಕ್ಕೆ ಸ್ವರ್ಗಲೋಕಕ್ಕೆ ಅವನ ದೇಹದಿಂದ ಪ್ರಭೆ. ಸಮಂ ದಿವಾ ಜ್ಯೋತಿ ದಿವಾ ಸಮಂ ಹಗಲಿಗೆ ಎಳೆಯಾಗಿ ಹಗಲು ಹೊತ್ತು ಹೇಗೆ ಬೆಳಕಿರುತ್ತೆ ಹಾಗೆ ಆಕಾಶದಲ್ಲಿ ಅವನ ದೇಹದ ಪ್ರಭೆ ತುಂಬಿದೆ. ಇದು ಎಲ್ಲರಿಗೂ ಕಾಣುವ ಪ್ರಭೆ ಅಲ್ಲ, ಇದು ಪುಣ್ಯಾತ್ಮರಿಗೆ ಕಾಣುವ ಪುಣ್ಯದ ಪ್ರಭೆ. ಅವನ ದೇಹದ ಬೆಳಕು ಆಕಾಶದಲ್ಲಿ ಮುಗಿಲು ಮುಟ್ಟಿ ಸ್ವರ್ಗ ತನಕ ಹಬ್ಬಿದೆ. ಆ ಬೆಳಕನ್ನು ದಾಟಿ ಹೋಗಬೇಡ, ಯಾಕೆಂದ್ರೆ ಅದು ಸಾಮಾನ್ಯ ಬೆಳಕಲ್ಲ, ಪುಣ್ಯದ ಬೆಳಕು. ಸಮಂ ದಿವಾ ಜ್ಯೋತಿರಾತ ಇದು ಕೆಲವರು ಅರ್ಥ ಬರೀತಾರೆ. ಅವನು ಎಲ್ಲ ಮನೆಗಳನ್ನು ಕಟ್ಟಿಸಿದ್ದ, ಆ ಮನೆಗಳಲ್ಲೆಲ್ಲ ದೀಪಾರಾಧನೆ ಮಾಡುತ್ತಿದ್ದಂತೆ. ಏನ ಸಹ್ಯವಾಗಿ ಬರೀತಾರೆ ಗೊತ್ತಾ, ದೀಪಾರಾಧನೆ ಮಾಡುತ್ತಿದ್ದ. ಆ ದೀಪದ ಬೆಳಕು, ಆ ದೀಪದ ಬೆಳಕಲ್ಲ, ಅದು ದೇಹದ ಬೆಳಕನ್ನು ಕೊಡುತ್ತಿತ್ತು. ಆ ದೀಪದ ಬೆಳಕು ಹಂಸಗಳ ಆಕಾಶದ ಹೋಗೋ ದೀಪದ ಬೆಳಕು ಸುಟ್ಟು ಹೋಗುದೆ, ನೀನು ದಾಟಿ ಬಿಟ್ಟರೆ ನಿನ್ನ ಮೈ ಸುಟ್ಟು ಹೋದಿತ್ತು. ಯಾಕೆಂದ್ರೆ ಅದು ಪುಣ್ಯದ ಪುಣ್ಯ, ಅದು ಅದು ತಡ್ಕೊಳ್ಳೋ ತಾಳೆ ನಿನ್ನ ಮೈ ಸುಟ್ಟು ಹೋದಿತ್ತು. ದೀಪದ ಬೆಳಕು ಇಲ್ಲಿ ಮನೆಯಲ್ಲಿ ದೀಪ ಉರಿಸಿದ್ರೆ ಆಕಾಶದ ಹೋಗೋದಕ್ಕೆ ಮೈ ಸುಟ್ಟು ಹೋಗಿದೆ. ಇಷ್ಟು ಅಪ್ರಾಯೋಗಿಕವಾಗಿ ಅರ್ಥ ಬರೀತಾರೆ ಕೆಲವರು. ಸಮಂ ದಿವಾ ಜ್ಯೋತಿರಾತ ಹಗಲಿನಂತೆ ಬೆಳಕು ಬೆಳಕು ಹಬ್ಬುತ್ತಾ ಇದೆ ರಾತ್ರಿ ಹೊತ್ತಿನಲ್ಲಿ ಕೂಡ. ಅದನ್ನು ತನ್ಮಾ ಪ್ರಸಾಂಕ್ಷೀಹಿ ಅದಕ್ಕೆ ನಿನ್ನನ್ನ ಅಟ್ಟಿಸಿಕೋಬೇಡ, ಅದರ ಮೇಲೆ ಹಾದು ಹೋಗ್ಬೇಡ. ಯಾಕೆ ತತ್ವಾ ಮಾ ಪ್ರಧಾಕ್ಷೀತ್ ಇತಿ, ಅದು ನಿನ್ನನ್ನು ಸುಟ್ಟು ಬಿಟ್ಟಿತು, ಅದು ಸುಡದೇ ಇರಬೇಕು. ಯಾಕೆಂದ್ರೆ ಅದು ತಪಶಕ್ತಿಯಿಂದ ನಾನಿನ ಪುಣ್ಯದಿಂದ ತಪೋಬಲದಿಂದ ಬಂದಿರತಕ್ಕ ಬೆಳಕು, ತಪಸ್ಸಿನ ಬೆಳಕು. ಒಬ್ಬ ತಪಸ್ಸುಗಳು ನೋಡಿಬಿಟ್ಟೆ ಒಂದು ಕಥೆ ಉಂಟಲ್ಲ, ಒಬ್ಬ ಋಷಿ ತಪಸ್ಸಿನಿಂದ ಸಿದ್ಧಿ ಪಡೆದು ಒಂದು ಹಕ್ಕಿಯನ್ನು ಹೀಗೆ ನೋಡಿಬಿಟ್ಟ, ಒಂದು ಕಣ್ಣಿನ ಪ್ರಕಾಶದಾಗಿ ಆ ಹಕ್ಕಿ ಸುಟ್ಟು ಹೋಯಿತು. ಹಾಗೆ ತಪಸ್ಸಿನ ಶಕ್ತಿಗೆ ಅಂತಹದ ಸುಟ್ಟು ಬಿಡುವ ಶಕ್ತಿ ಇದೆ. ನೀನು ಸುಟ್ಟು ಹೋದೀಯ, ಅದರ ದೇಹವನ್ನು ದಾಟಿ ಹೋಗ್ಬೇಡ, ಆ ಪ್ರಕಾಶವನ್ನು ದಾಟಿ ಹೋಗ್ಬೇಡ ಅಂತ ಹಿಂಬದಿಯಿಂದ ಹೋಗುವ ಎಳೆ ಹಕ್ಕಿ, ಇದು ಎಕ್ಸ್ಪೀರಿಯನ್ಸ್, ಇದು ಇಂಥ ಪ್ರಕಾಶವನ್ನು ದಾಟೋಟು ತಾಕತ್ತಿರುವ ಹಕ್ಕಿ, ಆದ್ರೆ ಅದು ಹೆದರಿಗೆ ದಾಟಬೇಡ ಸುಟ್ಟು ಹೋದೀಯ ಅಂತ ಹೇಳಿದ್ದಂತೆ. ಇದೆಲ್ಲ ಇವರಿಗೆ ಕೇಳೋದು, ಈಗ ಮಾತಾಡಿಕೊಳ್ತಾ ಇದ್ದೇವೆ ಹಂಸಗಳು. ಇವ್ರಿಗೆ ಒಂದು ಅರೆಗನಸುವರೇ ಹೆಚ್ಚಣ ಇನ್ನೊಂದು ವಿಷಯ ನಡ್ತಾರೆ. ತನ್ಮಾ ತತ್ವ ಮಾ ಪ್ರಧಾಕ್ಷೀತ್ ನಿನ್ನನ್ನು ಸುಟ್ಟು ಬಿಡುತ್ತಿದ್ದು, ಸುಡಲಿ ಸುಡದೇ ಇರಲಿ ಅಂತ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಪ್ಪ, ಅದರ ಮೇಲೆ ದಾಟಿ ಹೋಗ್ಬೇಡ ಅಂತ ಇದು ಹೇಳಿದಂತೆ. ತಮೋಹ ಪರಹ ಪ್ರತಿವಾಜ, ಪರಹ ಅಂದ್ರೆ ಸೀರಿಯರ್ ಅಂತ, ತಮೋಹ ಪರಹ ಪ್ರತಿವಾಜ ಸೀರಿಯರ್ ಹಕ್ಕಿ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದೆ. ತನಗಡೆ ಪ್ರತಿವಾಚ ಅಭಿವಾದ ಹೇಳಿದ್ರೆ ಅದು ಉವಾಚ, ಸಣ್ಣವರ ಹತ್ರ ಹೇಳುವ ಅದು ಉವಾಚ. ತಮೋಹ ಪರಹ ಪ್ರತಿವಾಚ ಆ ಸೀರಿಯರ್ ಹಕ್ಕಿ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಂತೆ. ಏನು ಕಂಬರೇ ಏನವೇ ತತ್ ಸಂತಂ ಸಯುಕ್ಮಾನಂ ಇವ ರೈಕ್ವ ಮಾಧ್ಯ, ಏನು ಏನ್ ದೊಡ್ಡ ಮನುಷ್ಯ ಅಂತ ಅವನನ್ನು ಹೊಗಳ್ತೀವಿ ಅಂತ ಕೇಳಿದ್ರು. ಕಂಬರೇ ಏನಂ ಏತತ್ ಸಂತ, ಇವನೇನ್ ಮಹಾ ಏತತ್ ಅಂದ್ರೆ ಏನ್ ಮಹಾ ಅಂತ ನಾವು ಹೇಳ ಸಂಸ್ಕೃತ ಏತತ್ ಅಂತ, ಏತತ್ ಸಂತ ಏನಿದ್ರ ಒಂದು ದೊಡ್ಡ ಸಂತತಿ ಇದ್ದೀವಿ ನಾನು ಹೇಳ್ತಿ. ಕಮು ಅರೇ ಏನಂ ಏತತ್ ಸಂತ, ಇವನೇನ್ ದೊಡ್ಡ ಸಂತತಿ, ಏನೋ ರೈಕೋನ ಬಗ್ಗೆ ಮಾತಾಡಿದ್ರೆ ಹಾಗೆ ಮಾತಾಡ್ತಿ ಅಂದ್ರೆ ಹೊಗಳ್ಬೇಕು ಹೊಗಳ್ಬೇಕು ರೈಕೋನನ್ನ, ರೈಕೋನ ಪ್ರಭೆಯನ್ನ ದಾಟಿದ್ರೆ ನಾವು ಸುಟ್ಟು ಹೋದೆವು. ಇವನೇನ್ ಮಹಾ ಏನ್ ಇವನ್ ಬಗ್ಗೆ ಒಂದು ದೊಡ್ಡ ಸಂತತಿ ಏನು ಅಂತ ಕಂಬರೇ ಏನದು ಯಶತ್ ಸಂತಂ ಇವನೇನು ಮಹಾ ಏನೋ ಒಂದು ನಾಲ್ಕು ಚಲನಚಿತ್ರ ಕಟ್ಟಿಸಿದ್ದಾನೆ, ಒಂದು ಸಂಪತ್ತು ದೇವರು ಕೊಟ್ಟಿದ್ದಾರೆ, ಅದನ್ನ ಅನ್ನದಾನ ಮಾಡ್ತಾ ಇದ್ರು. ಮಹಾ ಸಂತತಿ ಅಂತ ತಿರಸ್ಕಾರ ಮಾಡಿದ್ರು. ಏನ ಏತತ್ ಸಂತಂ ಕಮು ಹರೇ ಸಯುಗ್ವಾನಮಿವ ರೈಕ್ವ ಸೈಕ್ವ ರೈಕ್ವ ಅಂದ್ರೆ ಕೈಗಾಡಿಯ ರೈಕ್ವ ಅಂತ ಕೈಗಾಡಿಯ ಒಂದು. ಇದು ಬಹಳ ವಿಚಿತ್ರ. ಆ ಕಾಲದಲ್ಲೇ ದೊಡ್ಡ ಜ್ಞಾನಿಯವ, ಆದ್ರೆ ಊರಿನವರು ಯಾರು ಗುರುತಿಸಲಿಲ್ಲ. ಅವ್ರು ಕೈಗಾಡಿ ಹೇಳ್ಕೊಡ್ತೀರ ಸೈಕ್ವ ಯುಗ್ವ ಅಂದ್ರೆ ಗಾಡಿ, ಸೈಕ್ವ ಅಂತ ಹೆಸರು ಅವರಿಗೆ. ಕೈಗಾಡಿಯ ರೈಕ್ವ ಅಂತ ಸೈಕ್ವಾನ ನೀವು ರೈಕ್ವ ಅಲ್ಲ, ಕೈಗಾಡಿಗಳು ರೈಕ್ವನ ಬಗ್ಗೆ ಹೇಳಿದ್ರೆ ಅದ್ರ ಸಮ ಅವನಿಗೆ ಹೇಳಿದಾಗಿ ಇವನನ್ನು ಹೊಗಳ್ತಿಲ್ಲ. ಏನ್ ಮಹಾಸಂಗತಿ, ಏನಾಗುತ್ತೆ ಮಾತಾಡಿದ್ರೆ ಸ್ಪರ್ಶ ಹೋಯ್ತು ಅಂತಾರ. ಇದಕ್ಕೆ ಈ ಜೂನಿಯರ್ ಹಂಸಕ್ಕೆ ರೈಕ್ವನ ವಿಷಯ ಗೊತ್ತಿಲ್ಲ. ಯೋನು ಕಥಂ ಸೈಕ್ವ ರೈಕ್ವ ಇದೆ ಯೋನು ಯೋನು ಅಂದ್ರೆ ನಾವು ಯಾವ್ದು ಅದೇ ಸಂಸ್ಕೃತಿ ಯೋನು ಯಾವ್ದು ಸೈಕ್ವ ರೈಕ್ವ ನಾನು ಕೇಳದೆ ಇಲ್ಲ ಅವ್ರಿಗೆ ಹೆಸರು.